ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50 ಈಗ ಕೇಳಿ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಕೇಳಿದ್ರೆ ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಇಂದಿನ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಸಂಪರ್ಕ ಮಾಡಲಿಕ್ಕೆ ಸಂಖ್ಯೆ 22 86 61 08 2 7 2. ಕೊಡಗು ಜಿಲ್ಲೆಯಲ್ಲದಲ್ಲೇ ಅಕ್ಕಪಕ್ಕದ ಆಸಕ್ತ ರೈತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀರಿ, ಆಲಿಸ್ತಾ ಇರ್ತೀರಿ. ಅನುಭವಿ ರೈತರು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಬೋದು. ರೈತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ನಾವು ಸಂತೋಷ ಪಡ್ತೀವಿ. ಕೇಳಿದ್ರೆ ಕರೆಗಳನ್ನು ಮಾಡ್ತಿದ್ರಿ, ಮಾತಾಡ್ತಾ ಹೋಗೋಣ. ವ್ಯತ್ಯಾಸ ಆಯಿತು, ಪ್ರಯತ್ನ ಮಾಡಿ ಶ್ರೋತೃಗಳೇ. 22 86 61 08 2 7 2 ಇದು STD ಕೋಡ್. ನಮಸ್ಕಾರ, ಮಾತಾಡಿ ಹೇಳಿ, ಯಾರು ತಾವು? ನಮ್ಮ ಕೋಪಟ್ಟಿಯಿಂದ. ಯಾರ ಹೆಸರು? ಮಹೇಶ್ ಅಂತ ಸರ್, ಕೋಪಟ್ಟಿ ಗ್ರಾಮ, ಇದು ಬಾಗಮಂಡ್ಲ ಹತ್ರ, ಮಡಿಕೇರಿ ತಾಲೂಕು. ಹೌದು ಮಹೇಶ್ ಅವರೇ. ಹಾ ಸರ್, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕೇಳಿದಿರಲ್ವಾ? ಕೇಳಿದೀವಿ. ಏನಾದ್ರೂ ವಿಚಾರ ಗೊತ್ತಾ ತಮ್ಗೆ? ಅದೇ ಇದು ಬೆಳೆ ನಾಶದ ಬಗ್ಗೆ ಅಲ್ಲ ಸರ್. ಹಾ, ಎಷ್ಟು ವಿಮೆ ಕಟ್ಟಬೇಕಂತ ಅನ್ಕೊಂಡು ಏನಾದ್ರೂ ಹೇಳ್ತೀರಾ? 1 ಹೆಕ್ಟೇರ್ ಭತ್ತ ನೀರಾವರಿ ಬೆಳೆಗೆ. ಏನ್ ಸರ್ ಅರ್ಥ ಆಗಿಲ್ಲ. 1 ಹೆಕ್ಟೇರ್? 1 ಹೆಕ್ಟೇರ್ ಭತ್ತಕ್ಕೆ ನೀರಾವರಿ ಪ್ರದೇಶದಲ್ಲಿ ಬೆಳೆದವರು ಎಷ್ಟು ಹಣವನ್ನ ಕಟ್ಟಬೇಕು ಕಂತಾಗಿ, ವಿಮಾ ಕಂತಾಗಿ ಅಂತ ಹೇಳ್ಬೋದಾ? ಇಲ್ಲ ಸರ್, ಗೊತ್ತಿಲ್ಲ ಸರ್ ನಮಗೆ. ಆರ್ನೂರ ಎಂಬತ್ತೆಂಟು ರೂಪಾಯಿ ಕಟ್ಟಬೇಕು. ಮಳೆಯಾಶ್ರಿತ ಭತ್ತಕ್ಕಾದ್ರೆ 440 ರೂಪಾಯಿ ಕಟ್ಟಬೇಕು. ಹಾಗೆ ಮಳೆಯಾಶ್ರಿತ ಮುಸುಕಿನ ಜೋಳಕ್ಕಾದ್ರೆ 400 ರೂಪಾಯಿ ಕಟ್ಟಬೇಕು. ಈ ತಿಂಗಳ 31 ತಾರೀಕು ಭತ್ತದ ಬೆಳೆಗೆ ಕೊನೆಯ ದಿನಾಂಕ ಇದೆ. ಮುಂದಿನ ತಿಂಗಳು 16 ತಾರೀಕಿನವರೆಗೆ ಮುಸುಕಿನ ಜೋಳಕ್ಕೆ ಕಂತು ಕಟ್ಟಲಿಕ್ಕೆ ಕೊನೆ ದಿನಾಂಕ. ಆಗ್ಲಿ ಮಹೇಶ್, ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಪ್ರಯೋಜನವನ್ನ ಮಾಡಿಕೊಳ್ಳಿಕ್ಕೆ ರೈತರು ಹತ್ತಿರದ ರೈತ ಸಂಪರ್ಕ ಕೇಂದ್ರವನ್ನ ಭೇಟಿ ಮಾಡಿ ವಿಚಾರಗಳನ್ನು ಪಡ್ಕೊಳ್ಳಿ. ನಮಸ್ಕಾರ, ಮಾತಾಡಿ ಹೇಳಿ, ಯಾರು ತಾವು? ಮಾತಾಡಿ ಕೇಳ್ತಾ ಇಲ್ಲ. ಈ ತಿಂಗಳ 31 ತಾರೀಕು ಭತ್ತ ಬೆಳೆಯುವ ರೈತರು ವಿಮೆಯನ್ನ, ಅಂದ್ರೆ ವಿಮಾ ಕಂತನ್ನ ಕಟ್ಟಲಿಕ್ಕೆ ಕೊನೆಯ ದಿನಾಂಕ ಅನ್ಕೊಂಡು ಕೃಷಿ ಇಲಾಖೆ ತಿಳಿಸಿದೆ. ಹಾಗೆ ಮುಂದಿನ ತಿಂಗಳು 16 ತಾರೀಕು ಮೆಕ್ಕೆಜೋಳದ ಬೆಳೆಗೆ ಕಂತನ್ನ ಕಟ್ಟಲಿಕ್ಕೆ ಕೊನೆಯ ದಿನಾಂಕ. ನಮಸ್ಕಾರ, ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ದೀಪಕ್ ಸರ್. ದೀಪಕ್ ಅಂತ, ದೀಪಕ್ ಮಂದಣ್ಣ ಅಂತ. ದೀಪಕ್ ಮಂದಣ್ಣ ಎಲ್ಲಿಂದ ಅಣ್ಣ? ಮೈಸೂರು, ಶ್ರೀರಾಮಪುರದಿಂದ. ಮೈಸೂರು? ಮೈಸೂರು ಸರ್. ಹೇಗ್ ಕೇಳ್ತೀರಿ ಮೈಸೂರಿನಲ್ಲಿ ತಾವು? ಸರ್, ನಾನೊಂದು ಪ್ರೈವೇಟ್ ಕಂಪನಿ ಕೆಲಸ ಮಾಡಿದ್ದೀನಿ ಸರ್. ಅಲ್ಲ, ಏಜೆನ್ಸಿಯಲ್ಲಿ. ಅಲ್ಲ, ನೀವು ರೇಡಿಯೋದಲ್ಲಿ ಕೇಳ್ತೀರಾ ಅಥವಾ ಮೊಬೈಲ್ನಲ್ಲಿ? ಸರ್ ರೇಡಿಯೋ ಉಂಟು, ರೇಡಿಯೋ ಇಲ್ಲ ಸರ್, ಮೊಬೈಲ್ ಸರ್. ಮೊಬೈಲ್ನಲ್ಲಿ ಕೇಳ್ತಿದ್ದೀರಿ, ಏನ್ ಮಾಡ್ತಿದ್ದೀರಿ? ರೀಸೆಂಟ್ ಒಂದು 5-6 ತಿಂಗಳಿಂದ ಕೇಳ್ತಿದ್ದೀನಿ ಸರ್. ಹೌದಾ? ನಿಮ್ಮ ವಾಯ್ಸ್ ಮತ್ತು ನೀವು ಒಂದು ನಡೆಸ್ಕೊಳ್ಳೋ ಪ್ರೋಗ್ರಾಮ್ ಸರ್ ತುಂಬಾ ಖುಷಿ ಕೊಡ್ತದೆ ಸರ್. ತಾವು ರೈತರ? ದೀಪಕ್ ಅವರೇ. ಏನ್ ಸರ್? ತಾವು ರೈತರ? ಸರ್ ನಂದು ಸರ್ ಪ್ರಾಪರ್ ಸರ್ ಸರ್ ಚೇಂಡಳ್ಳಿ ಸರ್ ಹೊಸಪೇಟೆ ಸರಿ ಮಡಿಕೇರಿ ತಾಲೂಕು ಚೇಂಡಳ್ಳಿ ನರೇಂದ್ರ ಗ್ರಾಮ ಸರ್ ಅಲ್ಲಿ ನಮ್ಗೆ ಅಪ್ಪ ಸರ್ ಅಪ್ಪನ ಪ್ರಾಪರ್ಟಿ ಇದೆ ಅಲ್ಲಿ ಸ್ವಲ್ಪ ಕಾಫಿ ಮತ್ತೆ ಸ್ವಲ್ಪ ಏಲಕ್ಕಿ ಉಂಟು ಸರ್ ಚಪ್ಪರ್ ಎಲ್ಲ ಬರ್ತಾ ಇರ್ತಾರೆ ತಿಂಗಳಿಗೆ ಒಂದ್ ಸಾರಿ ಊರಿಗೆ ಅದೇ ಸರ್ ಪ್ರದರ್ಶಕ ಎಲ್ಲ ಬರ್ತಾ ಇದ್ದೀವಿ ಸರ್ ಹೌದು ಒಳ್ಳೇದು ಒಳ್ಳೇದು ಧನ್ಯವಾದ ಆಸಕ್ತಿಯಿಂದ ಆಲಿಸ್ತಾ ಇರೋದಕ್ಕೆ ನಾವು ಶರಣು ಅಂತ ಹೇಳ್ಬೇಕು ತಮ್ಗೆ ಆಸಕ್ತಿಯಿಂದ ತಾವು ಆಲಿಸ್ತಾ ಇದ್ದೀರಲ್ಲ ಅದಕ್ಕೆ ನಮ್ಮ ದೊಡ್ಡ ಧನ್ಯವಾದ ಪ್ರತಿಯೊಂದನ್ನು ನಾನು ಸರ್ ಕೇಳ್ತೀನಿ ಸರ್ ಈವ್ನಿಂಗ್ ಮತ್ತೆ ಬೆಳಿಗ್ಗೆ ಇದು ಇದು ಸರ್ ಸೇವಾ ಮಾಹಿತಿ ನಿಜ ದೀಪಕ್ ಅವರು ಒಂದ್ ಪ್ರಶ್ನೆ ತಮಗೆ ಬಹಳ ಸರಳವಾದ ಒಂದ್ ಪ್ರಶ್ನೆಯನ್ನ ನಿಮ್ ಮುಂದಿಡ್ತಾ ಇದೀವಿ ಉತ್ತರ ಸಿಗ್ಬೋದಂತ ಅನ್ಕೊಂತೀವಿ ನಿಂಬೆ ಹಣ್ಣಿನ ಇನ್ನೊಂದು ಹೆಸರೇನು ಅಂತ ಹೇಳ್ಬೋದಾ ನಿಂಬೆ ನಿಂಬೆ ಹಣ್ಣನ್ನ ಇನ್ನೊಂದು ಹೆಸರಿನಲ್ಲಿ ಕರೀತಾರೆ ನಿಮ್ಮ ಬಿಟ್ಟು ಇನ್ನೊಂದು ಪದವನ್ನು ಸೇರಿಸಿದ್ರೆ ಇನ್ನೊಂದು ಪದ ಸಿಗುತ್ತೆ ನಿಮಗೆ ನಿಂಬೆ ಹಣ್ಣು ಡೈಲಿ ಯೂಸ್ ಮಾಡೋದು ವಸ್ತು ಸರ್ ಹೌದು ಸಲಾನಾಗಿ ನಿಮ್ಮ ನಿಮ್ಮನ್ನ ಬದಲಾಗಿ ಇನ್ನೊಂದು ಅಮ್ಮನ ಸೇರಿಸಿದ್ರೆ ಅದರ ಹೆಸರು ಸಿಗುತ್ತೆ ಲಿಂಬೆ ಲಿಂಬೆ ಅಂತ ಅನ್ಕೊಂಡು ಕರೆಯೋದಿದೆ ನಿಂಬೆ ಹಣ್ಣನ್ನ ಇನ್ನೊಂದು ಹೆಸರಿನಲ್ಲಿ ಕರೆಯೋದು ಏನಂದ್ರೆ ಲಿಂಬೆ ಲಿಂಬೆ ನಿಂಬೆ ನಿಂಬೆ ಲೀ ಲೀ ಲೀ ಲೀ ಲೀ ಲಿಂಬೆ ಲವಲವಿಕೆ ಲಿಂಬೆ ಲಿಂಬೆ ಹಣ್ಣನ್ನ ಲಿಂಬೆ ಹಣ್ಣು ಅಂತ ಅನ್ಕೊಂಡು ಕರೀತಾರೆ ಒಳ್ಳೇದಾಗ್ಲಿ ಸಂಪರ್ಕ ಮಾಡಿದ್ದಕ್ಕೆ ನಮಸ್ಕಾರ ನಮಸ್ಕಾರ ಕೇಳಿದ್ರೆ ನೋಡಿ ಕೊಡಗು ಅಲ್ದಲನೆ ಅಕ್ಕಪಕ್ಕದ ಜಿಲ್ಲೆಯ ನಮ್ಮ ಶ್ರೋತೃಗಳು ಕಾರ್ಯಕ್ರಮಗಳನ್ನು ಆಲಿಸ್ತಾ ಇರ್ತೀರಿ ನ್ಯೂಸ್ ಆನ್ ಏರ್ ಆಪ್ ಮೂಲಕ ನೀವು ಕಾರ್ಯಕ್ರಮಗಳನ್ನ ಕೇಳಬಹುದು ಶ್ರೋತೃಗಳೇ ಮುಂದಿನ ಕರೆ ವ್ಯತ್ಯಾಸ ಆಯ್ತು 22 86 61 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ ಮಾತನಾಡಿ ನಮಸ್ಕಾರ ಮಾತಾಡಿ ಎಲ್ಲಿಂದ ಎಲ್ಲಿ ಎಲ್ಲಿಂದ ಹೆಸರೇನಂದ್ರಿ ಈಶ್ವರ ತಳತಾರೆ ಶೆಟ್ಟಿ ಹಳ್ಳಿ ಹೇಗಿದೆ ಮಳೆ ಆ ಕಡೆಗೆಲ್ಲ ಸ್ವಲ್ಪ ಕಮ್ಮಿ ಹೌದಾ ಒಂದು ಪ್ರಶ್ನೆ ಈಶ್ವರ್ ಜೇನುನೊಣಗಳಿಗೆ ತಗುಲುವ ಥೈಸಾಕ್ ಬ್ರೂಡ್ ಕಾಯಿಲೆಯು ಭಾರತದಲ್ಲಿ ಯಾವ ವರ್ಷದಲ್ಲಿ ಕಾಣಿಸಿತು ಅಂತ ಹೇಳ್ಬೋದಾ ಜೇನುನೊಣಗಳಿಗೆ ತಗುಲುವ ಥೈಸಾಕ್ ಬ್ರೂಡ್ ಕಾಯಿಲೆಯು ಭಾರತದಲ್ಲಿ ನಮ್ಮ ದೇಶದಲ್ಲಿ ಯಾವ ವರ್ಷದಲ್ಲಿ ಕಾಣಿಸಿತು ಕರ್ನಾಟಕದಲ್ಲಿ ಯಾವಾಗ ಗೊತ್ತಾಯ್ತು ಅಂತ ಹೇಳ್ಬೋದಾ ಹೌದಾ ತಕ್ಷಣ ಹೇಳ್ಬಿಟ್ರಿ ಗೊತ್ತಾಗ್ಲಿಲ್ಲ ನೆನಪಾಗ್ತಾ ಇಲ್ಲ ಅಂತ 1974 ಭಾರತದಲ್ಲಿ ಕಾಣಿಸ್ಕೊಳ್ತು ಕರ್ನಾಟಕದಲ್ಲಿ 1990 ಈ ರೋಗ ಇರೋದು ಗೊತ್ತಾಯ್ತು ಹೌದು ಇನ್ನೊಂದ್ಸಾರಿ ಹೇಳಿ ಉತ್ತರನ ಕರ್ನಾಟಕದಲ್ಲಿ ಅಲ್ಲ ಭಾರತದಲ್ಲಿ ಕರ್ನಾಟಕದಲ್ಲಿ ಹತ್ತೊಂಬತ್ತು ಹೌದು ನೋಡಿ ಈಗ ಹೇಳಿದ್ದು ತಕ್ಷಣ ನಮ್ಮ ನೆನಪಿನಲ್ಲಿ ಉಳಿಲಿಕ್ಕೆ ಕಷ್ಟ ಆಗ್ತದಲ್ವಾ ಅದಕ್ಕೆ ಇನ್ನೊಂದ್ಸಾರಿ ಮತ್ತೊಂದ್ಸಾರಿ ಮನನ ಮಾಡಿಕೊಂಡ್ರೆ ಒಳ್ಳೇದ ಅಲ್ವಾ ಹೌದು ಈಶ್ವರ್ ಧನ್ಯವಾದ ನಮಸ್ಕಾರ ಕೇಳಿಗರೆ ಮಡಿಕೇರಿ ಆಕಾಶವಾಣಿಯಿಂದ ಮಂಗಳವಾರದ ಕೃಷಿ ರಸಪ್ರಶ್ನೆಗಳ ಕಾರ್ಯಕ್ರಮ ನೇರ ಪ್ರಸಾರದಲ್ಲಿ ಮೂಡ್ತಾ ಇರೋದನ್ನ ನೀವು ಆಲಿಸ್ತಾ ಇರ್ತೀರಿ ಸಂಪರ್ಕ ಮಾಡಲಿಕ್ಕೆ 22 86 61 ನಮಸ್ಕಾರ ಮಾತಾಡಿ ತಮ್ಮ ಹೆಸರು ತಮ್ಮ ಹೆಸರು ಹೇಳಿ ನಿಮ್ಮ ಹೆಸರು ಕೇಳ್ತಾ ಇಲ್ಲ ನೆಟ್ವರ್ಕ್ ಸಮಸ್ಯೆಗಳು ಅಥವಾ ಇನ್ನು ಬೇರೆ ಬೇರೆ ತೊಂದರೆಗಳಿಂದ ಕೆಲವೊಂದ್ಸಾರಿ ನೀವು ಮಾತನಾಡಿದಾಗ ನಾವು ನೀವು ಸಂಭಾಷಣೆ ಮಾಡಲಿಕ್ಕೆ ಕಷ್ಟ ಆಗ್ಬೋದಲ್ವಾ ಶ್ರೋತೃಗಳೇ ಕರೆ ಮಾಡ್ತಿದ್ರಿ ಮಾತಾಡೋಣ ನಮಸ್ಕಾರ ಮಾತಾಡಿ ಹಲೋ ತಮ್ಮ ಹೆಸರು ಚಂಗಪ್ಪ ಅಂತ ಹೇಳಿ ಚಂಗಪ್ಪ ಅವರು ಎಲ್ಲಿಂದ ಸ್ವಾಮಿ ಎಲ್ಲಿಂದ ಕುಶಾಲನಗರದಿಂದ ಕುಶಾಲನಗರದಿಂದ ಚಂಗಪ್ಪನವರು ಏನ್ ಮಾಡ್ತಾ ಇದ್ರಿ ನಾನು ರಿಟೈರ್ಡ್ ಕಾಸರಗೋಡು ಜೈಲು ಆಗಿದೆ ಸರ್ ಓಹೋ ಜೈಲು ರಿಟೈರ್ಡ್ ಈಗ ಒಂದ್ ಸ್ವಲ್ಪ ಜಮೀನ್ ಇದೆ ಇಲ್ಲಿ ಕಲ್ಲೂರಲ್ಲಿ ಅಂದ್ಕೋಬೇಕು ಕಲ್ಲೂರಲ್ಲಿ ಅಲ್ಲಿ ಸ್ವಲ್ಪ ಕಾಳು ಇದು ಸಿಲ್ವರ್ ಎಲ್ಲ ಹಾಕೊಂಡು ಕಾಳು ಮೆಣಸು ಮತ್ತೆ ಬಟರ್ ಫ್ರೂಟ್ ಗಿಡ ಎಲ್ಲ ಡೈವರ್ಸಿಫೈ ಮಾಡ್ತಾ ಇದೀನಿ. ಕಾಫಿ ಮಂಡಳಿಯಲ್ಲಿ ಎಷ್ಟು ವರ್ಷ ಸೇವೆ ಮಾಡಿದಿರಿ ತಾವು? ನಾನು 35 ವರ್ಷ ಮಾಡಿದೆ ಸರ್. ಅದೇ ಸೂಪರ್ ಅನ್ವೇಷನ್. ಎಷ್ಟು ಎಕರೆ ತಮ್ದು ತೋಟ ಇದೆ? ನನಗೆ 4 ಎಕರೆ 36 ಸಿಗ್ತದೆ. ಅಲ್ಲಿ ಕಾಫಿ ಮಾಡಿ ಕಾಫಿ ಎಲ್ಲ ಹೋಗಿ ಸ್ವಲ್ಪ ಮಾರ್ಜಿನ್ ಏರಿಯಾ ನಮ್ದು, ದೂರದಿಂದ ಹೋಗಿ ಅದಕ್ಕೆ ಇವಾಗ ಸಿಲ್ವರ್ ಹಾಕೊಂಡು ಮೆಣಸು ಬಳ್ಳಿ ಹಾಕಿ ಬಟರ್ ಫ್ರೂಟ್ ಕನ್ವರ್ಟ್ ಮಾಡಿದ್ವಿ ಸರ್. ಎಂಟರ್ ಏರಿಯಾ ಬಟರ್ ಫ್ರೂಟ್ ಗಿಡ ಹಾಕೋಣ ಅಂತೇಳಿ. ಎಷ್ಟು ಹಾಕಿದ್ರಿ? ಈಗೊಂದು 450 ಒಂದು 500 ಗಿಡ ನೆಟ್ಟಿದ್ರಿ. ಎಷ್ಟು ವರ್ಷ ಆಯ್ತು ಸ್ವಾಮಿ? ಒಂದು 100 ಗಿಡಕ್ಕೆ ಒಂದು 2ನೇ ವರ್ಷ ಸರ್ ಇದು. ಮತ್ತೆ ಈ ವರ್ಷ ಒಂದು 450 ಗಿಡ ಈ ವರ್ಷ ನೆಟ್ಟಿದ್ದೀನಿ. ಅದರ ಜೊತೆಗೆ ಸಿಲ್ವರ್ ಮತ್ತೆ ಬೇರೆ ಬೇರೆ ಗಿಡ ಮರಗಳಿದಾವ? ಸಿಲ್ವರ್ ಮತ್ತೆ ಹತ್ತಿ ಮರ ಇದೆ ಸರ್. ಕಾಫಿಗೆ ಹಾಕಿದ ಹತ್ತಿ ಮರ. ಬಟರ್ ಫ್ರೂಟ್ ಚೆನ್ನಾಗಿ ಬರ್ತಾ ಇದೆ ಅನ್ನಂಗ ಆಯ್ತಲ್ವಾ? ಬರುತ್ತೆ ಅಂತ ಅನ್ಕೊಂಡಿದೀನಿ. ಬಟ್ ಅದು ಕ್ರಾಪ್ ಬರೋ ಟೈಮ್ಗೆ ನೀರಿನ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ತಾವು ಕುಶಾಲನಗರದಲ್ಲಿ ವಾಸ ಇರ್ತೀರಾ? ವಾಸ ಕುಶಾಲನಗರದಲ್ಲಿ, ಊರಿಗೆ ಹೋಗ್ತಾ ಇರ್ತೀನಿ ಸರ್. ಅಲ್ಲಿಂದ ಒಂದು 6-7 ಕಿಲೋಮೀಟರ್ 14 ಕಿಲೋಮೀಟರ್. 14 ಕಿಲೋಮೀಟರ್ ಕುಶಾಲನಗರದಿಂದ ಅಂದಗೋವಿ. ನಿಮ್ಮ ಪ್ರೋಗ್ರಾಮ್ ಎಲ್ಲ ಕೇಳ್ತಾ ಇರ್ತೀನಿ ಸರ್. ನಿಮ್ಮ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಿ ನೀವು. ಥ್ಯಾಂಕ್ ಯು, ಧನ್ಯವಾದ. ನಿಮ್ಮ ನಿಮ್ಮ ಫಾರ್ಮಿಗೆ ಒಂದ್ಸರಿ ವಿಸಿಟ್ ಮಾಡಿದ್ದೆ ಸರ್. ನಾನು ಸಕಲೇಶ್ಪುರದಲ್ಲಿ ವರ್ಕ್ ಮಾಡ್ತಾ ಇರುವಾಗ ನಿಮ್ದು ಅಲ್ಲಿ ಆಂಧಿ ಹತ್ರ, ಅಲ್ಲಿ ಸಾರಿ ಸಕಲೇಶ್ ಸಾರಿ ಹಾಸನ ಹತ್ರ ಏನೋ ನಿಮ್ಗೆ ಫಾರ್ಮ್ ಒಂದು, ಅಲ್ಲಿಗೆ ನಾನು ನಮ್ಮ ಸ್ಟಾಫ್ ಎಲ್ಲ ಹೋಟೆಲ್ ಬಂದಿದ್ವಿ. ನಿಮ್ಮ ನೀವು ಆವಾಗ ಹೊಸದಾಗಿ ಮಾಡ್ತಾ ಇದ್ರಿ ಫಾರ್ಮ್. ವರ್ಷ ವರ್ಷಕ್ಕೂ ಬೆಳವಣಿಗೆ ಆಗ್ಬಿಡುತ್ತೆ ನಮ್ಮ ನಿಮ್ಮ ಜಮೀನುಗಳು. ಆಮೇಲೆ ಮಾತಾಡೋಣ, ತೊಂದ್ರೆ ಇಲ್ಲ. ನಮ್ಮ ವೈಯಕ್ತಿಕ ವಿಚಾರಗಳು ಅಲ್ವಾ. ತಮ್ದು ಸಂಖ್ಯೆ ಕೊಡಿ, ಮಾತಾಡೋಣ ಆಮೇಲೆ. ಸರಿ ಸರ್. ನಂದು 9242 8 1111 484 484. ಓಕೆ. ನಿಮ್ಮ ಕಾಫಿ ತೋಟ ಚೆನ್ನಾಗಿ ರೂಪುಗೊಳ್ಳಿ, ಬಟರ್ ಫ್ರೂಟ್ ಗಿಡಮರಗಳು ಚೆನ್ನಾಗಿ ಬೆಳೀಲಿ ಅಂತ ನಾವು ಆಸೆ ಪಡ್ತೀವಿ. ನಿಮ್ಮ ಪ್ರಯತ್ನಕ್ಕೆ ಶುಭಾಶಯ ಹೇಳ್ತೀವಿ. ಅಲ್ಲ, ನಮ್ಮ ಆಶೀರ್ವಾದ ಆರೈಕೆಗಿಂತ ನಿಮ್ಮ ಪ್ರಯತ್ನವೇ ನಿಮಗೆ ದೊಡ್ಡ ಶಕ್ತಿ. ಮಾಡ್ತಾ ಇದೀನಿ ಸರ್. ಅಂದ್ರೆ ಇವಾಗ ಏಜ್ ಪರ್ಮಿಟ್ ಮಾಡ್ತಾ ಇಲ್ಲ, ಉತ್ಸಾಹ ಇದೆ. ಬಟ್ ಎಷ್ಟು ತಮ್ದು ವಯಸ್ಸು ಚಂಗಪ್ಪನವ್ರೆ? ಸ್ಟಿಲ್ ಮಾಡ್ತಾ ಇದೀನಿ. ಎಷ್ಟು ತಮ್ದು ವಯಸ್ಸು? ನನಗೆ ಇವಾಗ 66 ಸ್ವಲ್ಪ ನಮಗೆ ಹಿನ್ನಡೆ ಆಗುತ್ತೆ, ಶಕ್ತಿ ಆಸಕ್ತಿ ಇವೆಲ್ಲ. ಆದ್ರೂ ಬಿಡಬಾರ್ದು. ಈ ಗುರುವಾರ ಒಬ್ಬರದು ಪ್ರಸಾರ ಮಾಡ್ತೀವಿ, ಆಲಿಸ್ಕೊಳ್ಳಿ, ಚೆನ್ನಾಗಿದೆ. ತಿಮ್ಮಯ್ಯ ಅನ್ಕೊಂಡು 87 ವರ್ಷ, ಈಗಲೂ ಲವಲೋಕಿಯಿಂದ ತೋಟದ ಕೆಲಸಗಳಲ್ಲಿ ಭಾಗಿಯಾಗ್ತಾರೆ, ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ನೋಡಿ ನೋಡಿ, ಅದು ಆ ಹುರುಪು ಇರ್ಲೇಬೇಕು ನಮ್ಗೆ ಅಲ್ವಾ? ಆ ಹುರುಪು ನಮ್ಮಲ್ಲಿ ಇರ್ಲೇಬೇಕು. ಒಳ್ಳೇದು. ಅದೇ ತಮ್ದು ಒಂದು ಪ್ರಶ್ನೆಯನ್ನ ಕೇಳ್ತೀವಿ, ಉತ್ತರ ಸಿಗುವುದಂತ ಅನ್ಕೊಳ್ತೀವಿ, ನೋಡೋಣ. ಹಣ್ಣುಗಳ ಸಿಹಿ ಅಂಶವನ್ನ ಯಾವ ಮಾಪನದಲ್ಲಿ ಅಳೆಯಲಾಗುತ್ತಿದೆ ಅಂತ? ಈಗ ಉದಾಹರಣೆಗೆ ನೋಡಿ, ಇನ್ನೊಂದು ಈಗ ಉದಾಹರಣೆಗೆ ಈ ದ್ರಾಕ್ಷಿ, ಕಬ್ಬು, ಇವುಗಳಲ್ಲಿರುವ ಸಿಹಿ ಅಂಶವನ್ನ ಒಂದು ಮಾಪನದಲ್ಲಿ ಹೇಳಲಾಗುತ್ತೆ. ಕೇಳಿದ್ರಿ ತಾವು? ಕೇಳಿದ್ರಿ ತಕ್ಷಣ ನೆನಪಾಗ್ತಾರೆ. ಬ್ರಿಕ್ಸ್ ಬ್ರಿಕ್ಸ್ ಅನ್ನೋದನ್ನು ಕೇಳಿದಿರಲ್ವಾ? ಬ್ರಿಕ್ಸ್ ಬ್ರಿಕ್ಸ್ BRICKS ಬ್ರಿಕ್ಸ್ ಬ್ರಿಕ್ ಬ್ರಿಕ್ BB ಬ್ರಿಕ್ ಬ್ರಿಕ್ ಬ್ರಿಕ್ಸ್ ಬ್ರಿಕ್ಸ್ ಅನ್ನೋ ಒಂದು ಮಾಪನದಲ್ಲಿ ಅಳೆಯಲಾಗುತ್ತೆ. ಹೌದೌದು, ಬ್ರಿಕ್ಸ್ ಅನ್ನೋ ಮಾಪನದಲ್ಲಿ ಅಳೆಯಲಾಗುತ್ತೆ. ಎಷ್ಟು ಬ್ರಿಕ್ಸ್ ಇದೆ ಅಂದ್ರೆ ಆ ರುಚಿ ಗೊತ್ತಾಗ್ಬಿಡುತ್ತೆ ನಮಗೆ. ಹೌದು, ಆಗ್ಲಿ, ಮಾತಾಡೋಣ. ಧನ್ಯವಾದ, ನಮಸ್ಕಾರ. ತುಂಬಾ ಥ್ಯಾಂಕ್ಸ್, ಧನ್ಯವಾದ, ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಕೇಳಿದ್ರೆ ನಮ್ಮ ಶ್ರೋತೃ ಬಳಗ ಭಿನ್ನ ಭಿನ್ನವಾಗಿದೆ ನೋಡಿ. ಚಂಗಪ್ಪನವರು ಕಾಫಿ ಮಂಡಳಿಯಲ್ಲಿ ಇದ್ದವರು, ಕೆಲಸ ಮಾಡಿದವರು, ಕೃಷಿಕರು ಇದ್ದಾರೆ, ಇನ್ನು ಬೇರೆ ಬೇರೆ ವರ್ಗದ ಜನ ಆಸಕ್ತಿಯಿಂದ ಆಲಿಸ್ತಾ ಇರ್ತೀರಿ. ಕೃಷಿ ಸಿರಿ ನೇರ ಪ್ರಸಾರದಲ್ಲಿ ಮೂಡಿ ಬರ್ತಾ ಇದೆ ಶ್ರೋತೃಗಳೇ. ಮಡಿಕೇರಿ ಆಕಾಶವಾಣಿಯಿಂದ ಕೃಷಿ ರಸ ಪ್ರಶ್ನೆಗಳ ನೇರ ಸಂವಾದ. ಸಂಪರ್ಕ ಮಾಡಿ ಮಾತನಾಡಿ. 22 86 61 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಮುಂದಿನ ಕರೆ. ನಮಸ್ಕಾರ, ಮಾತಾಡಿ. ತಮ್ಮ ಹೆಸರು? ಹಲೋ. ಹಾ, ತಮ್ಮ ಹೆಸರು ಹೇಳ್ಬೋದಾ? ವ್ಯತ್ಯಾಸ ಆಯಿತು. ಮಳೆಗಾಲದಲ್ಲಿ ವಿಶೇಷವಾಗಿ ಕೊಡಗು ಜಿಲ್ಲೆಯಲ್ಲಿ ಈ ಸಮಸ್ಯೆ ಇದ್ದಿದೆ, ಸಂವಹನ ಸಂಪರ್ಕದಲ್ವಾ. ಆದರೂ ಬಿಡಬೇಡಿ ಶ್ರೋತೃಗಳೇ. ಮುಂದಿನ ಕರೆ. ನಮಸ್ಕಾರ, ಮಾತಾಡಿ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ಹರೀಶ್ ಸರ್, ಕುಕ್ಲೂರಿಂದ ಮಾತಾಡ್ತಾ ಇದ್ದೀನಿ, ವಿರಾಜಪೇಟೆ. ಹರೀಶ್, ಎಲ್ಲಿಂದ ಹರೀಶ್ ಅಣ್ಣ? ನಾವು ಕುಕ್ಲೂರು ಸರ್, ವಿರಾಜಪೇಟೆ ಕುಕ್ಲೂರು ಅಂತೇಳಿ ಒಂದು ಗ್ರಾಮ ಇದೆ. ಓಕೆ ಓಕೆ. ಹಲೋ, ಏನ್ ಮಾಡ್ತೀರಿ ಹರೀಶ್ ಅಣ್ಣ? ಸರ್, ಏನ್ ಮಾಡ್ತೀರಿ ತಾವು? ನಾನು ಗಾಲ್ಫ್ ಕ್ಲಬ್ ಅಲ್ಲಿ ಮ್ಯಾನೇಜರ್ ಆಗಿದ್ದೀನಿ. ಗಾಲ್ಫ್ ಕ್ಲಬ್ ಇದೆ ಬೆಂಗಳೂರಲ್ಲಿ. ಹಿಂದೆ ಹಿಂದೆ ಮಾತಾಡಿದ್ರಿ 2-3 ಸಾರಿ ಅಲ್ವಾ? ಮಾತಾಡಿದ್ದೀನಿ ಸರ್. ಹೌದು, ಹಿಂದೆ ಮಾತಾಡಿದ್ದೀನಿ. ಹೌದು. ಒಂದು ಪ್ರಶ್ನೆ ಹರೀಶ್ ಅಣ್ಣ, ಹೇಳಿ ಸರ್. ಭಾರತದಲ್ಲಿ ಮತ್ತು ಕೊಡಗಿನಲ್ಲಿ ಎಷ್ಟು ತೆರನಾದ ಪತಂಗಗಳು ಇವೆ ಅನ್ಕೊಂಡು ಸಮೀಕ್ಷೆಗಳಿಂದ ತಿಳಿದು ಬಂದಿದೆ. ಪತಂಗಗಳು ನೋಡಿದಿರಿ ತಾವಲ್ವಾ? ಪತಂಗಗಳಂದ್ರೆ ಮಾತ್ಸ್? ಪತಂಗಗಳಂದ್ರೆ ಬಟರ್ಫ್ಲೈ? ಇಲ್ಲ, ಮಾತ್ಸ್. ಬಟರ್ಫ್ಲೈ ಅಂದ್ರೆ ಚಿಟ್ಟೆಗಳು. ಹೌದು, ಹೌದು, ಹೌದು. ಪತಂಗಗಳು ಭಾರತದಲ್ಲಿ ಎಷ್ಟಿರಬಹುದು, ಕೊಡಗಿನಲ್ಲಿ ಎಷ್ಟಿರಬಹುದು? ಅಲ್ಲ, ಒಂದು ಅಂದಾಜ್ ನೋಡಿ. ಅಲ್ಲ, ಹೇಳಿ ನೋಡೋಣ. ಏನು ನೀವೇನು ಸಂಕೋಚ ಪಡಬೇಡಿ, ನಾವು ಏನು ತಪ್ಪು ತಿಳ್ಕೊಂಬಲ್ಲ. ಹಾ, ಭಾರತದಲ್ಲಿ ಎಷ್ಟಿರಬಹುದು, ಒಂದು ಅಂದಾಜ್ ಹೇಳಿ ನೋಡೋಣ. 1000 ಸರ್. ಹಾ, ಜಾಸ್ತಿನೇ. 12,000. 12,000. ಕೊಡಗಿನಲ್ಲಿ ಎಷ್ಟಿರಬಹುದು? ಕೊಡಗಿನಲ್ಲಿ ಒಂದು 6,000 ಸರ್. ಹಾ, ಇಲ್ಲ, ಅಷ್ಟೊಂದಿಲ್ಲ. 117 ಜಾತಿಯ ಪತಂಗಗಳು ಕೊಡಗಿನಲ್ಲಿ ಇದಾವೆ ಅಂತ ಅನ್ಕೊಂಡು ನಮ್ಮ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ಅಧ್ಯಯನದ ವರದಿ ತಿಳಿಸುತ್ತೆ. 117 ಜಾತಿ ಪತಂಗಗಳು. ಹೌದು. ತಾವು ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯಕ್ಕೆ ಹೋಗಿರ್ಬೇಕಲ್ವಾ? ಇಲ್ಲ, ಹೋಗಿಲ್ಲ ಸರ್. ಅದು ಅವತ್ತು ಹೇಳಿದ್ದೆ ನಾನು ಹೋಗ್ತೀನಿ ಅಂತೇಳಿ, ಆದ್ರೆ ಟೈಮ್ ಸಿಕ್ಕಿಲ್ಲ. ಹೋಗ್ಬೇಕು ಮಳೆಗಾಲ. ಅಲ್ಲಿ ಈ ರೀತಿಯ ಅನೇಕ ಸಂಗತಿಗಳು ನಮಗೆ ಸಿಗ್ತಾವೆ. ಅಲ್ಲಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ, ಚಾರ್ಟ್ಗಳು ಹಾಕಿದ್ದಾರೆ, ಚಿತ್ರಗಳು ಹಾಕಿದ್ದಾರೆ. ಚೆನ್ನಾಗಿದೆ, ಒಂದು ಒಳ್ಳೆ ಪ್ರಯತ್ನ. ಒಂದ್ಸತಿ ಭೇಟಿ ಆಗ್ಬೇಕು. ಹೌದು, ಶಿಕ್ಷಣ ಸಂಸ್ಥೆಗಳು ಅಂದ್ರೆ ಹೀಗಿರ್ಬೇಕು ಅನ್ನೋದಕ್ಕೆ ಇದು ಒಂದು ಒಳ್ಳೆ ಉದಾಹರಣೆ. ಹೌದು, ನಾವೆಲ್ಲ ಹೋದಾಗೆಲ್ಲ ಹುಡುಕ್ತಾ ಇರ್ತೀವಿ ಎಲ್ಲೆಲ್ಲಿ ಹೊಸ ಹೊಸ ವಿಚಾರಗಳಿದಾವೆ ಅಂತ ಅನ್ಕೊಂಡು. ಚೆನ್ನಾಗಿದೆ, ಕುಶಾಲಪ್ಪನವರು ಮತ್ತು ಅವ್ರ ತಂಡ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ. ಆಗ್ಲಿ ಹರೀಶಣ್ಣ, ಧನ್ಯವಾದ. ನಮಸ್ಕಾರ. ನಮಸ್ಕಾರ ಕೇಳುಗರೆ. 7:25 ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರುತ್ತೆ. ಸಂಪರ್ಕ ಮಾಡಿ ಮಾತನಾಡಿ. ನಮಸ್ಕಾರ, ಮಾತಾಡಿ. ಕಡಿತವಾಯ್ತು. ನ್ಯೂಸ್ ಆನ್ ಏರ್ ಆ್ಯಪ್ನ ಮೂಲಕನೂ ಕಾರ್ಯಕ್ರಮಗಳನ್ನು ಆಲಿಸ್ಕೊಳ್ಬಹುದು. ಆಂಡ್ರಾಯ್ಡ್ ಮೊಬೈಲ್ ಇದ್ರೆ ಎಲ್ಲಿ ಬೇಕಾದರೂ ಕಾರ್ಯಕ್ರಮಗಳನ್ನು ಕೇಳ್ಬೋದು ಶ್ರೋತೃಗಳೇ. ನಮಸ್ಕಾರ, ಮಾತಾಡಿ. ಹೇಳಿ, ಯಾರು ತಾವು? ಕೇಳ್ತಾ ಇದೆಯಾ? ತಮ್ಮ ಹೆಸರು? ಸರ್ ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ವೀರನ್ಗೌಡ ಮುದಿಗೌಡ್ರ ಅಂತ. ವೀರನ್ಗೌಡ್ರ ಎಲ್ಲಿಂದ ಸರ್? ನಾವು ಇವಾಗ ದಾಂಡೇಲಿ ಜೋಯಿಡಾ ತಾಲೂಕು ರಾಮನಗರ ಅಂತ. ಯಾವ ತಾಲೂಕು? ಕಾರವಾರ ಜಿಲ್ಲಾ ಜೋಯಿಡಾ ತಾಲೂಕು ರಾಮನಗರ ಅಂತ. ಓಹೋ, ನೀವು ನ್ಯೂಸ್ ಆನ್ ಏರ್ ಆಪ್ ನಲ್ಲಿ ಕೇಳ್ತಾ ಇದ್ರ? ನ್ಯೂಸ್ ಆನ್ ಏರ್ ಆಪ್ ನ ಮೂಲಕ ಕೇಳ್ತಾ ಇದ್ರ? ಮೊಬೈಲ್ ನಲ್ಲಿ ಕೇಳ್ತಾ ಇರ್ತೀನಿ ನಿಮ್ ಪ್ರೋಗ್ರಾಮ್. ಪ್ರೋಗ್ರಾಮ್ ನನಗೆ ಇಷ್ಟ ಆಗುತ್ತೆ. ತಾವೇನ್ ಮಾಡ್ತಾ ಇದ್ರಿ ಗೌಡ್ರೆ? ಸರ್ ನಾನು ಹೈಸ್ಕೂಲ್ ಟೀಚರ್ ಅದನ್ ಸರ್. ಮತ್ತೆ ರೈತರ? ಆಮೇಲೆ ಒಂದ್ ಸ್ವಲ್ಪ ಬಿಡುವಿನಲ್ಲಿ ನಾವು ತೋಟ ಮಾಡುವ ಒಂದು ಅಭ್ಯಾಸ. ನಮ್ದು ನೇಟಿವ್ ಹಾವೇರಿ ಡಿಸ್ಟಿಕ್ ಸರ್. ಹಾವೇರಿ ಡಿಸ್ಟಿಕ್ ಹಿರೇಕೆರೂರು ಅಂತ. ರೇಮಲ್ನಾಡು ಪ್ರದೇಶದಲ್ಲಿ ಬರುತ್ತೆ ಸರ್. ಹೌದೌದು. ಆಮೇಲೆ ಅಲ್ಲೆಲ್ಲ ಏನ್ ಬೆಳಿತೀರಿ? ನಮ್ಮಲ್ಲಿ ವಿಶೇಷವಾಗಿ ಸರ್ ಈ ಮತ್ತೆ ಎಲ್ಲ ಭತ್ತದ ಏರಿಯಾ ಐತೆ ಸರ್. ಅದು ಇವ ಅರಣ್ಯ ನಾಶದ ಪರಿಣಾಮದಿಂದ ಈಗೆಲ್ಲ ಮುಸ್ಕಿನ ಜೋಳ ಮಾಡಿದಾರ. ಆಮೇಲೆಲ್ಲ ಗದ್ದೆಗಳನ್ನೆಲ್ಲ ಹೊಡೆದಾಕ್ಬಿಟ್ಟು ಇವಾಗ ನೆರೆ ಹಾವಳಿ ಅಂತ ಅಂದ್ರೆ ನೀರ್ನೆಲ್ಲ ಒಂದು ಪ್ರದೇಶಗಳನ್ನೆಲ್ಲ ನಾಶ ಮಾಡ್ಬಿಟ್ರೆ ನೆರೆ ಹಾವಳಿಗೆ ಕಾರಣ ಆಗಿ ನಮ್ಮ ಮುಸ್ಕಿನ ಜೋಳನ ಇಲ್ಲ ಈ ವರ್ಷ ನೋಡಿ. ಏನೋ ವ್ಯತ್ಯಾಸಗಳು ಆಗ್ತಾ ಇರ್ತವೆ ಅಲ್ವಾ ಸರ್? ಸ್ವಲ್ಪ ಸೌಂಡ್ ಗಟ್ಟಿಯಾಗಿ ಕೇಳ್ತಾ ಇಲ್ಲ. ವ್ಯತ್ಯಾಸಗಳು ಆಗ್ತಾ ಇರ್ತವೆ. ಆಮೇಲೆ ಇವಾಗ ನಾನು ವಿಶೇಷವಾಗಿ ನಿಮಗೆ ಫೋನ್ ಮಾಡ್ತಾ ಇರೋದಂದ್ರೆ ಸರ್. ಹಲೋ. ಹೇಳಿ ಹೇಳಿ. ನಾನು ಒಬ್ಬ ಈಗ ನೌಕರಮ್ಮ ಹೋಯ್ತು, ನಾವು ಒಂದು ಕೃಷಿಕರಾಗಿದ್ರಿಂದ ಇವತ್ತಿನ ಒಂದು ವ್ಯವಸ್ಥೆ ಎಷ್ಟು ಕೆಟ್ಟಿದೆ ಅನ್ನೋದಕ್ಕೆ ಇವಾಗ ನಾನು ಊರಲ್ಲೇ ಓದಲ್ಲಿ ಅಗ್ರಿಕಲ್ಚರ್ ಮಾಡ್ತಾ ಇರ್ತೇನೆ ಸರ್. ನಾವು ಅಲ್ಲ, ನಾವು ದೀರ್ಘವಾಗಿ ಮಾತಾಡೋದಕ್ಕಿಂತ ನಿಮ್ ಸಂಖ್ಯೆನ್ ಕೊಡಿ, ಆಮೇಲೆ ನಾವು ನೀವು ಮಾತಾಡೋಣ. ಇದು ಕೃಷಿ ರಸಪ್ರಶ್ನೆ ಕಾರ್ಯಕ್ರಮ ಆಗಿರೋದ್ರಿಂದ ಹೇಳಿ ಹೇಳಿ ಹೇಳಿ. 97 39 50 75 96. ಓಕೆ, ತಮಗೊಂದ್ ಪ್ರಶ್ನೆ ವೀರನ್ ಗೌಡ್ರೆ. ಒಂದು ಎಕರೆಗೆ ಚೆಂಡು ಹೂವಿನ ಬೆಳೆಯಲ್ಲಿ ಎಷ್ಟು ತೂಕದ ಹೂಗಳು ಸಿಗ್ತವೆ ಅಂತ ಹೇಳ್ಬೋದಾ? ಒಂದು ಎಕರೆಯಲ್ಲಿ ಬೆಳೆದಿರುವ ಚೆಂಡು ಹೂವು ಬೆಳೆಯಿಂದ ಎಷ್ಟು ತೂಕದ ಹೂಗಳು ಸಿಗ್ತವೆ ಅಂತ? ಸುಮಾರು ಒಂದು 10 ಟನ್ ಸರ್. ಸರಿಯಾಗಿ ಹೇಳಿದ್ರಿ, 8-10 ಟನ್. ಹೆಂಗ್ ಹೇಳಿದ್ರಿ ಉತ್ತರ ಸುಲಭ ನೋಡಿ. ಸರಿಯಾಗಿ ಹೇಳಿದ್ರಿ, ಸರಿಯಾಗಿ ಹೇಳಿದ್ರಿ ಸರ್. ನೀವು ಆಮೇಲೆ ಕಾಲ್ ಮಾಡಿ ಸರ್, ನನಗೆ ಒಂದ್ ಸ್ವಲ್ಪ ಇವತ್ತಿನ ಯುವ ಜನರೇಷನ್ ಮಾತಾಡೋಣ ನೋಡಿ. ಆಯ್ತು, ಮಾತಾಡೋಣ. ಅನಾಹುತಗಳನ್ನ ಮಾತಾಡೋಣ. ನಮ್ ಮುಂಚಿನ ಜನಾಂಗ ನಾಶಕತ್ತಲ್ಲ ಅನ್ನೋದಕ್ಕೆ ಮಾತಾಡೋಣ, ಜೊತೆಗೆ ಮಾತಾಡೋಣ. ಮಾತಾಡೋಣ ಆಗ್ಲಿ, ಧನ್ಯವಾದ, ನಮಸ್ಕಾರ. ನಮಸ್ಕಾರ ಕೇಳಿದ್ರೆ ರಸಪ್ರಶ್ನೆಗಳ ಕಾರ್ಯಕ್ರಮದಲ್ಲಿ ಅನುಭವಿ ರೈತರು ಮಾತನಾಡಿ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಬೋದು. ಮತ್ತು ರಸಪ್ರಶ್ನೆಗಳಿಗೆ ಉತ್ತರ ಹೇಳಿಕೆ ರೈತರು ಸಂಪರ್ಕ ಮಾಡಿ ಮಾತನಾಡಿ. 22 86 61 ಈ ಸಂಖ್ಯೆ ನಿಮಗಾಗಿ ಲಭ್ಯವಿದೆ. ಮುಂದಿನ ಕರೆ. ನಮಸ್ಕಾರ, ಮಾತಾಡಿ. ಹಾಂ, ತಮ್ಮ ಹೆಸರು? ಹಾಂ, ತಮ್ಮ ಹೆಸರು? ನಮ್ಮ ಗಣೇಶ್, ನಲ್ಕರಿಂದ ಕಾಸರ ತಾಲೂಕು ಯಲಮಕ್ಕಜ್ಜಿ ಗ್ರಾಮ. ಗಣೇಶ್ ಅವರ? ಹೌದು ಸರ್. ಹಾಂ, ಯಾವ ಊರಂದ್ರಿ? ಏನು, ಯಾವ ಊರಂದ್ರಿ ಗಣೇಶ್? ಕಾಸೂರು ತಾಲೂಕು. ಹಾ, ಯಾವ ಊರು? ಪೆರ್ಲ, ಪೆರ್ಲ ನಲ್ಕ ಈಚೆ ಬರ್ತದೆ. ಸರಿ ಸರಿ ಸರಿ. ಗಣೇಶ್ ಅವರೇ, ಏನ್ ಬೆಳಿತೀರಿ ತಾವು? ಕೃಷಿ ಸ್ವಲ್ಪ ಕಮ್ಮಿ ಸರ್, ಈಗ ಜಾಗೆ ಸ್ವಲ್ಪ ಜಮೀನು ಕಡಿಮೆ ಉಂಟು. ಹೌದಾ, ಓಕೆ. ಹಾಗಾದ್ರೆ ನಾವು ನೇರವಾಗಿ ಪ್ರಶ್ನೆ ಕೇಳ್ಬಿಡೋಣ. ಒಂದು ಪ್ರಶ್ನೆ ಕೊಡಿ, ಸುಲಭ. ಹೌದಾ, ಸುಲಭವಾದ ಕೇಳ್ಬಿಡೋಣ. ಹಲಸಿನ ಹಣ್ಣಿನ ವಿಶ್ವ ದಾಖಲೆಯ ತೂಕ ಎಷ್ಟು ಅಂತ ಹೇಳ್ಬೋದಾ? ಬಹಳ ದೊಡ್ಡ ಹಣ್ಣು, ಒಂದು ವಿಶ್ವ ದಾಖಲೆಯಲ್ಲಿ ನಮೂದಾಗಿದೆ ಹಲಸಿಂದು. ಎಷ್ಟು ಇದ್ದಿರ್ಬೋದು? ಹಾ, ಬಹಳ ಬಹಳ ಹೆಚ್ಚಂದ್ರೆ ಎಷ್ಟು ದೊಡ್ಡ ಹಣ್ಣಿರ್ಬೋದು, ಎಷ್ಟು ತೂಕ ಆಗಿರ್ಬೋದು? ಅಲ್ಲ, ಒಂದ್ ಅಂದಾಜ್ ಹೇಳಿ, ಎಷ್ಟು ದೊಡ್ಡ, ಏನೋ ಎಷ್ಟು ತೂಕದ ಹಲಸಿನ ಹಣ್ಣನ್ನು ನೀವು ನೋಡಿರ್ಬೋದು, ಎಷ್ಟು ತೂಕ ಆಗ್ಬೋದು? ಅಲ್ಲ, ಒಂದು ಹಲಸಿನಕಾಯಿ ತೂಕ ಅಂದ್ರೆ ಎಲ್ಲ ಇಡೀ ಇಲ್ಲ. ಹಾ, ಇಡೀ ಹಣ್ಣೆ. ಹದಿನೈದು 20 ಕೆಜಿ ಹಬ್ಬ ಬಂದ್ರೆ 30 ಕೆಜಿ ಇರ್ಬೋದು. ಆದ್ರೆ ವಿಶ್ವ ದಾಖಲೆಯ ತೂಕ 52.35 ಕಿಲೋಗ್ರಾಮ್, ಅರ್ಧ ಕ್ವಿಂಟಾಲ್, ಅರ್ಧ ಕ್ವಿಂಟಾಲ್. ಹಾ, ಅಷ್ಟು ತೂಕದ ಹಣ್ಣು ಇದೆ ಅಂತ ಅರ್ಥ ಆಯ್ತು ನಮ್ಗೆ, ಅಲ್ವಾ? ಹೌದು. ಗಣೇಶಣ್ಣ, ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ಸಂಪರ್ಕ ಮಾಡಿ ಮಾತನಾಡಿ. 22 86 61 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ನಾಳಿನ ಯುವತರಂಗ ಕಾರ್ಯಕ್ರಮಕ್ಕೂ ಇದೇ ಸಂಖ್ಯೆ ಇದೆ. ಯುವಕರೇ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅನ್ಕೊಂಡು ನಾವು ಇಚ್ಛೆ ಪಡ್ತೀವಿ. 5:30 to 6 ಸಮಯದವರೆಗೆ ನಾಳೆ ಯುವತರಂಗ. ಈಗ ಕೃಷಿ ಸಿರಿಯ ಕರೆಗಳು ಬರ್ತದೆ, ಮಾತಾಡ್ತಾ ಹೋಗೋಣ. ನಮಸ್ಕಾರ, ಮಾತಾಡಿ. ತಮ್ಮ ಹೆಸರು? ಹಲೋ, ಹೇಳಿ ಹೇಳಿ. ತಮ್ಮ ಹೆಸರು? ಲೋಕೇಶ್ ಅಂತ ಸರ್. ಲೋಕೇಶ್ ಅವರು ಎಲ್ಲಿಂದ ಅಣ್ಣ? ಕೆರೆಮಣೆ ಅಂತ ಸರ್. ಹಾ, ಏನ್ ಮಾಡ್ತಿದ್ರಿ ಲೋಕೇಶ್ ಅಣ್ಣ? ನಾವು ಕೂಲಿ ಕೆಲಸ ಸರ್. ಹೌದಾ? ಹೌದು. ಹಾ, ಹೇಗಿದೆ ತಮ್ಮ ಜೀವನ ಬದುಕು ಎಲ್ಲ? ತುಂಬಾ ಚೆನ್ನಾಗಿದೆ ಸರ್. ಹೌದಾ? ತುಂಬಾ ಚೆನ್ನಾಗಿರ್ಬೇಕಾದ್ರೆ ತುಂಬಾ ಚೆನ್ನಾಗಿ ದುಡಿತೀರಿ. ಹೌದು ಸರ್. ಅಲ್ವಾ? ಮತ್ತೇನಾದ್ರೂ ಆಸ್ತಿ ಮಾಡಿದ್ರ, ಜಮೀನ್ ಏನಾದ್ರು ಖರೀದಿ ಮಾಡಿ ತೋಟ? ಎಷ್ಟಿದೆ? ಒಂದು ಎಕರೆ ಹತ್ರ. ಹೌದಾ? ಒಂದು ಎಕರೆಯಲ್ಲಿ ಏನ್ ಬೆಳಿತೀರಿ? ಕಾಫಿ, ಒಳ್ಳೆ ಮೆಣಸು. ಹಾ ಹಾ, ವೆನಿಲ. ಓಹೋ, ವೆನಿಲ ಎಷ್ಟಿದೆ? ಒಂದು 30-40 ಗಿಡ ಇದೆ ಸರ್. ಓ, ಎಷ್ಟು ವರ್ಷದ್ದು? ಇವಾಗ ಹಾಕಿದ್ ಸರ್. ಈ ವರ್ಷ ಹಾಕಿದ್ರಾ? ಹೌದು. ಕಾಫಿ ಕಾಳುಮೆಣಸು ಎಷ್ಟು ಇಳುವರಿ ಬರುತ್ತೆ ಲೋಕೇಶನ್? ಕಾಫಿ ಒಂದು 20 ಕಿಲೋ ಬರುತ್ತೆ ಸರ್. ಹಾ ಹಾ, ಕಾಳುಮೆಣಸು? ಕಾಳುಮೆಣಸು ಒಂದು 50 ಕೆಜಿ. ಪರವಾಗಿಲ್ಲ. ಇನ್ನು ಇನ್ನೂ ಬರ್ಬೇಕು, ಇನ್ನು ಬೆಳೀತಾ ಇದೆ ಕಾಳುಮೆಣಸು ಅಲ್ವಾ? ದನಕರುಗಳು ಇಟ್ಕೊಂಡಿದ್ರಾ? ಇಲ್ಲ ಸರ್. ಆ ಕಡೆ ಕೂಲಿಗೆ ಹೋದಾಗ ಕೆಲವೊಬ್ರು ಕೂಲಿ ಮಾಡೋರು ಸಹ ದನಕರುಗಳನ್ನ ಹೊಡ್ಕೊಂಡು ಹೋಗ್ತಾರೆ ಅಲ್ಲಿಗೆ, ಅಲ್ಲೇ ಮೇಯಿಸ್ಕೊಂಡು ಕಟ್ಟ ಹಾಕೊಂಡು ಮಾಡ್ತಾ ದುಡಿತಾ ಬರ್ತಾರೆ. ಮಾಡಿ ಮಾಡಿ ಮಾಡಿ. ಬೆಂಗಳೂರಿನಲ್ಲಿ ಏನ್ ಮಾಡ್ತಾ ಇದ್ರಿ? ಕಾಫಿ ಕೌಂಟರ್. ಓಹೋ, ಸರಿನೇ ಸರಿನೇ. ಲೋಕೇಶನ್, ಒಂದ್ ಪ್ರಶ್ನೆ ತಮಗೆ. ಕೇಳಿ ಸರ್. ಸೂರ್ಯಕಾಂತಿ ಗಿಡ ನೋಡಿದಿರಿ ಅಲ್ವಾ? ಹೌದು, ಆ ಸೂರ್ಯಕಾಂತಿ ಗಿಡಗಳು ಯಾವ ದಿಕ್ಕಿನ ಕಡೆ ಅರಳಿ ನಿಂತಿರ್ತಾವ ಅಂತ ಹೇಳ್ಬೋದಾ? ಅದು ಪೂರ್ವ. ಪೂರ್ವ ಹೆಂಗ ಹೇಳಿದ್ರಿ? ಅದು ಬೆಳಿಗ್ಗೆ ಸೂರ್ಯನ ಬೆಳಕಂತ ನೋಡುತ್ತಲ್ಲ ಅಲ್ವಾ? ಹಾ ನೋಡಿ, ಸೂರ್ಯ ಕಾಂತಿ ಅದರಲ್ಲೇ ಉತ್ತರ ಇದೆ. ಸೂರ್ಯನ ಕಡೆಗೆ ನೋಡ್ಕೊಂತ ಅದು ಅರಳಿಕೆಂತ ಕಾಳಾಗಿ ನಮ್ ಕೈಗೆ ಸೇರೋ ತರ ಮಾಡುತ್ತಲ್ವಾ? ಹೌದು, ಅದು ಹೂವಿನ ಬಣ್ಣನೂ ಗೊತ್ತಿದೆ ತಮ್ಗೆಲ್ವಾ? ಹೌದು ಹೌದು ಹೌದು, ಸುಂದರವಾದ ಹಳದಿ ಅಲ್ವಾ? ಆ ಪುಷ್ಪನು ಅಷ್ಟೇ ಸುಂದರವಾಗಿರುತ್ತಲ್ವಾ? ಹೌದು ಹೌದು. ಧನ್ಯವಾದ ಲೋಕೇಶನ, ನಮಸ್ಕಾರ. ನಮಸ್ಕಾರ ಕೇಳಿದ್ರೆ, ಸೂರ್ಯಕಾಂತಿ ಸುಲಭವಾಗಿ ಬೆಳೆಯುವ ಬೆಳೆ, ನೀರನ್ನ ಅಷ್ಟು ಕೇಳೋದಿಲ್ಲ, ಮಳೆಯ ಕೊರತೆಯಲ್ಲೂ ಬಹಳ ಚೆನ್ನಾಗಿ ಬರುತ್ತೆ. ಹಾಗಾಗಿ ಮಳೆಯ ಕೊರತೆ ಇರುವ ಪ್ರದೇಶಗಳಲ್ಲಿ ಸೂರ್ಯಕಾಂತಿಯನ್ನು ಹೆಚ್ಚಾಗಿ ಬೆಳೆಯಲಾಗ್ತಾ ಇದೆ. ಎಣ್ಣೆಕಾಳು, ಮುಂದಿನ ಕರೆ. ನಮಸ್ಕಾರ, ಮಾತಾಡಿ. ಸರ್ ನಮಸ್ತೆ. ಸರ್ ನಮಸ್ಕಾರ, ತಮ್ಮ ಹೆಸರು? ನಾವು ಸಿಂಗಪುರದಿಂದ ಮೇದರ ಚಿನ್ನಪ್ಪ ಅಂತ. ಹಾ, ಮೇದರ ಚಿನ್ನಪ್ಪ. ಏನ್ ಮಾಡ್ತೀರಿ ಚಿನ್ನಪ್ಪನವ್ರೆ? ನಾವು ಕೂಲಿ ಕೆಲಸ ಸರ್, ಮತ್ತೆ ಗುಡಿ ಕೈಗಾರಿಕೆ. ಓಹೋ, ಏನು ಗುಡಿ ಕೈಗಾರಿಕೆ? ಗುಡಿ ಕೈಗಾರಿಕೆ ಅಂದ್ರೆ ದುರ್ದು ಆಟ ಇದೆ. ಓಹೋ, ಏನು ಬುಟ್ಟಿ ಮಾಡ್ತೀರಾ ಸರ್? ಬುಟ್ಟಿಗಳು ಮಾಡ್ತೀರಾ? ಮಾಡ್ತೀವಿ ಮಾಡ್ತೀವಿ ಸರ್, ಮನೆ ಬಳಕೆಗೆ ಇರೋದು. ಓಹೋ, ಮನೆ ಬಳಕೆಗೆ ಮತ್ತೆ ಮಾರಾಟಕ್ಕೂ ಮಾಡ್ತೀರಾ ಸರ್? ಮಾರಾಟಕ್ಕೂ ಮಾಡ್ತೀರಾ? ಮಾರಾಟ ಮಾಡ್ತೀವಿ ಸರ್ ನಾವು. ಬಿದಿರನ್ನ ಖರೀದಿ ಮಾಡ್ಕೊಂಡು ಬರ್ತೀರಾ? ಹೇಳ್ತಾರೆ ಕೇಳ್ತಾರೆ, ನಮ್ಗೆ ಇಂಥದ್ದು ಬೇಕು ಇಂಥದ್ದು ಬೇಕು ಅಂತ, ಅದೆಲ್ಲ ಮಾಡಿ ಕೊಡ್ತೀವಿ ನಾವು ಅಲ್ವಾ? ಹೌದು, ಅದರಲ್ಲೂ ದುಡಿಮೆ ಮಾಡ್ಬೋದು, ಸ್ವಲ್ಪ ದುಡ್ಡು ಗಳಿಸ್ಬೋದಲ್ವಾ? ಹೌದು ಸರ್. ಈ ಕಡೆ ಕೂಲಿ ಕೆಲಸದಲ್ಲಿ ನಿಮ್ದು ಸ್ವಂತ ಜಮೀನು ಇದೆಯಾ ಚಿನ್ನಪ್ಪನವ್ರೆ? ಸರ್ ಸ್ವಂತ ಜಮೀನು ಇದೆಯಾ? ಸ್ವಂತ ಸ್ವಂತ ಜಮೀನು, ಜಮೀನು ಸ್ವಂತ ಅಥವಾ ತೋಟ ಏನಾದ್ರೂ ಇದೆಯಾ? ಇದೆ ಸರ್, ಒಂದು 50 ಸೆಂಟ್ ಇದೆ. 50 ಸೆಂಟ್, ಏನು ಬೆಳಿತೀರಿ? ಅದರಲ್ಲಿ ಕಾಫಿ ಇದೆ ಸರ್, ಸ್ವಲ್ಪ ಮೆಣಸು ಇದೆ. ಓಹೋ, ಬೆಳೆಮೆಣಸು. ಜೀವನ ಈ ಕಡೆ ಕೂಲಿ ಕೆಲಸ ಮಾಡ್ಕೊಂಡು ಈ ಕಡೆ ಬುಟ್ಟಿ ಹೆಣದ್ಕೊಂಡು ಪರವಾಗಿಲ್ಲ ಅಲ್ವಾ? ಹೌದು ಹೌದು ಸರ್, ಕೂಲಿಗೆ ಹೋಗ್ತೀವಿ, ಹೊರ ಕಡೆ ಹೋಗ್ತೀವಿ ಸರ್, ಮತ್ತೆ ತೋಟನು ಇದು ಮಾಡ್ತೀವಿ, ಮತ್ತೆ ಇದು ಗುಡಿ ಕೈಗಾರಿಕೆ ಮಾಡಿ ಅದರಲ್ಲಿ ಜೀವನ ಇದು ಮಾಡ್ತೀವಿ ನಾವು. ಮನೆಗೆ ಹೋಗಿ ಮೂರ್ನಾಡು ಆ ಕಡೆ ಇದೆಲ್ಲ ಹೋಗಿ ಸಂತೆಗೆಲ್ಲ ಹೋಗಿ ಮಾಡ್ತೀವಿ. ಪರವಾಗಿಲ್ಲ. ಆ ಗುಡಿ ಕೈಗಾರಿಕೆ ಅಥವಾ ಈ ಕೈ ಕೆಲಸದಿಂದ ಎಷ್ಟು ದುಡಿಮೆ ಆಗ್ಬೋದು ತಮಗೆ ಸರ್? ಅದರಲ್ಲೇ ಇದ್ದರೆ ಸುಮಾರು ಜೀವನಕ್ಕೆ ತೊಂದರೆ ಇಲ್ಲ ಸರ್. ಅಂದ್ರೆ ಇವಾಗ ಎಲ್ಲ ಪ್ಲಾಸ್ಟಿಕ್ ಫೈಬರ್ ಅದು ಇದೆಲ್ಲ ಬಂದಿದೆಲ್ಲ, ಅದಕ್ಕೆ ಸ್ವಲ್ಪ ಬೇಡಿಕೆ ಕಮ್ಮಿ ಇದೆ. ನಮ್ಮದಕ್ಕೆ ನಮ್ಮದಕ್ಕೆ ಬೇಡಿಕೆ ಕಮ್ಮಿ ಇದೆ, ಅದನ್ನ ಯೂಸ್ ಮಾಡ್ತಾರೆ. ಆದ್ರೂ ಬಳಕೆ ಮಾಡೋರು ಇದಾರೆ ಅಲ್ವಾ? ಇಲ್ಲ ಇಲ್ಲ, ಇದಕ್ಕೆ ಬೇಡಿಕೆ ಇದೆ ಸರ್. ಹೌದು ಚಿನ್ನಪ್ಪನವ್ರೆ, ಸಪೋಟ ಹಣ್ಣನ್ನ ತಿಂದಿದ್ದೀರಿ ತಾವಲ್ವಾ ಸರ್? ಸಪೋಟ ಹಣ್ಣನ್ನ ತಿಂದಿದ್ದೀರಿ ಅಲ್ವಾ? ತಿಂದಿದ್ದೀವಿ ಸರ್. ಒಳಗಡೆ ಬೀಜ ಯಾವ ಬಣ್ಣದಲ್ಲಿ ಇರುತ್ತೆ ಅನ್ನೋದು ತಮಗೆ ಗೊತ್ತಿದೆ ಅಲ್ವಾ? ಅದು ಕಪ್ಪು ಬಣ್ಣ ಇರ್ತದೆ, ಮೂರು ಬೀಜ ಇರ್ತದೆ. ಹಾ ಹಾ, ಅಲ್ವಾ? 2, 3, 1. ಹೌದೌದು. ಈ ಸಪೋಟ ಹಣ್ಣಿಗೆ ಅಥವಾ ಕಾಯಿಗೆ ಅಥವಾ ಮರಕ್ಕೆ ಇನ್ನೊಂದು ಹೆಸರನ್ನ ಕರೀತಾರೆ, ಏನಂತ ಇರ್ಬೋದು ಅಂತ ಹೇಳ್ಬೋದಾ? ಈಗ ಚಿಕ್ಕು. ಹಾ, ಸರಿಯಾಗಿ ಹೇಳಿದ್ರಿ, ಚಿಕ್ಕು. ಇಲ್ಲ ಸರ್, ನಮ್ಮ ಇದು ನಾನು ಕೊಟ್ಟಿದ್ದೇನೆ ಸರ್, ಮುಂದೆ ನಮ್ಮ ಮನೆ ಮುಂದೆ ಇದೆ, ಒಂದು 2-3 ಮರ ಇದೆ, 2 ಮರ ಇದೆ ನೋಡಿ. ಒಂದು 40 ಕೆಜಿ ಎಲ್ಲ ನಾನು ಮಾರಿದ್ದೀನಿ ಸರ್. ಹೆಂಗ್ ಹೆಂಗ್ ಮಾರ್ತೀರಿ? ನಾನು ಹಾಗೆ ಕೊಟ್ಟಿದ್ದೆ ಸರ್, ಅವರು ಹಾಗೇನು ಇಲ್ಲ ರೀ, ಅದೇ ಉತ್ತಮ ಒಂದು ಕಮ್ಮಿ ಕ್ರಯಕ್ಕೆ ಕೊಟ್ಟಿದ್ದು ಅಲ್ವಾ? ಇಷ್ಟಪಟ್ಟ ತಗೊಳ್ಳೋರಿಗೆ ಅವ್ರ ಹೆಂಗೆ ಇಷ್ಟಪಡ್ತಾರೆ ಹಂಗೆ ಕೊಡೋದು ಅಲ್ವಾ? ಹೌದು. 8-10 ರೂಪಾಯಿ ಇತ್ತು, ಹಿಡಿಸಿತ್ತು ಸರ್, ಅದು ಮುರಿದು ಹೋಯ್ತು. ಮತ್ತೆ ಇದು ಬಟ್ರ್ ಪುಟ್ಟಿ ಇತ್ತು ಸರ್, ಅದು ಈ ವರ್ಷ ಸುಮಾರು ಆಗಿತ್ತು ಸರ್, ಇವಾಗ ತಕೊಂಡಿಲ್ಲ ಯಾರು. ಓಹೋ, ಅದೇ ನೋಡಿ ಹೋಗಿತ್ತು, ಬಂದು ಸರೋಗುತ್ತೆ ಬಿಡಿ, ಸರೋಗುತ್ತೆ ಅಂದ್ರೆ ಇವತ್ತು ಎಲ್ಲ ಬಿದ್ದು ಕರಿಗೆ ಹೋಯ್ತು, ಎಲ್ಲ ಗಿಡ ಈಗ ಬರ್ತಾ ಉಂಟು. ಹೌದು, ಮುಂದಿನ ವರ್ಷಕ್ಕೆ ಸರೋಗುತ್ತೆ, ಲಾಕ್ ಡೌನ್ ಎಲ್ಲ ಒಂದ್ ರೀತಿ ಈಗ ಅನ್ಲಾಕ್ ಆಯ್ತಲ್ಲ. ಹೌದು, ಒಳ್ಳೇದಾಗ್ಲಿ ಚಿನ್ನಪ್ಪನವ್ರೆ, ಧನ್ಯವಾದ. ನಮಸ್ಕಾರ. ನಮಸ್ಕಾರ ಕೇಳಿದ್ರೆ, ಇನ್ನು ಒಬ್ರು ಜೊತೆಗೆ ಮಾತನಾಡಬಹುದು ಅಂತ ಅನ್ಸುತ್ತೆ. ಕೊನೆ ಕರೆ ಯಾರದು ನೋಡೋಣ. ಮಾತನಾಡಿ 22 86 61 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ನಾಳಿನ ಕಾಫಿ ಕನ್ನಡಿ ಈ ಕಾರ್ಯಕ್ರಮದಲ್ಲಿ ಶ್ರೋತೃಗಳೇ ಗಮನಿಸಿಕೊಳ್ಳಿ, ಶನಿವಾರ ಸಂತೆ ಹತ್ತಿರ ಇರುವ ಹಂಡ್ಲಿಯ ವೇದಕುಮಾರ್ ಅವರ ಪುತ್ರ ಪ್ರದೀಪ್ ಅವರು ಬಹಳ ಚೆನ್ನಾಗಿ ತೋಟವನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ತಿದ್ದಾರೆ. ರೋಬಸ್ಟ, ಅರೇಬಿಕಾ, ತಾಳೆ, ಬಾಳೆ, ತೆಂಗು, ಅಡಿಕೆ ಹೀಗೆ ವಿಶಾಲ ಪ್ರದೇಶದಲ್ಲಿ ಅವರು ಬೆಳೆಗಳನ್ನು ಸಾಗುವಳಿ ಮಾಡ್ತಾ ಇದ್ದು ಕೃಷಿಯಲ್ಲಿ ಬೆಳವಣಿಗೆ ಆಗಿದ್ದಾರೆ, ನೋಡತಕ್ಕಂತಹ ಪ್ರಯತ್ನ. ಕೊಡಗಿನಲ್ಲಿ 100 ಕಡೆ ನಮ್ಮ ರೈತರು ಸಂತೃಪ್ತಿಯಾಗಿ ಜೀವನ ಮಾಡ್ತಿರೋದನ್ನು ನಾವು ಕಂಡಿದ್ದೀವಿ, ನೀವೂ ಗಮನಿಸ್ತಾ ಇರ್ತೀರಿ. ಆ ರೀತಿಯ ಜನಗಳನ್ನು ನಾವು ಹೆಕ್ಕಿ ಹೆಕ್ಕಿ ಸಂದರ್ಶನ ಮಾಡಿ ನಿಮಗೆ ಪ್ರಸಾರ ಮಾಡ್ತಿದ್ದೀವಿ. ನೀವು ಸಹ ನಮಗೆ ಪತ್ರದ ಮೂಲಕ ತಿಳಿಸ್ಬೋದು, ಇಲ್ಲವೇ ಈ ರೀತಿಯ ನೇರ ಪ್ರಸಾರದಲ್ಲೂ ಭಾಗವಹಿಸಿ ವಿಚಾರಗಳನ್ನು ಹಂಚಿಕೊಳ್ಬೋದು. ಕೊನೆಯ ಕರೆ ಯಾರದು ನೋಡೋಣ. ನಮಸ್ಕಾರ, ಮಾತಾಡಿ. ಹಲೋ, ತಮ್ಮ ಹೆಸರು? ಹಲೋ, ಹಾ ಹೇಳಿ, ತಮ್ಮ ಹೆಸರು? ನಮಸ್ಕಾರ, ನನ್ನ ದೇವರಾಜ್ ಬಿ ಬಾಳ ಅಂತ. ದೇವರಾಜ್, ಹಾ ಹಾ, ಏನ್ ಮಾಡ್ತೀರಿ ದೇವರಾಜ್? ನಾನು ಟ್ಯಾಕ್ಸಿ ಡ್ರೈವರ್, ನಾನು ಒಬ್ಬ ಆಕಾಶವಾಣಿ ಅಭಿಮಾನಿಯಾಗಿ. ಹೌದಾ? ಕೃಷಿ ರಂಗದ ಅಭಿಮಾನಿಯಾಗಿ ನಾನು ಇಲ್ಲಿ ಬಂದ್ರೆ ನಿಮ್ಮ ಇದನ್ನೇ ಹಾಕೋದು. ಹೌದಾ? ಕೃಷಿ ರಂಗ. ಓಹೋ, ಮೊದಲು ನಾನು ಇಲ್ಲಿ ತಾಮರ ನಾಪುಕ್ಲ ಹತ್ರ ಇದ್ದೇನೆ. ಓಹೋ, ನಿಮ್ಮ ಇದು ಕೇಳ್ತಾ ಇದ್ದೇನೆ, ನನಗೆ ತುಂಬಾ ಖುಷಿ ಆಯ್ತು. ಅದಕ್ಕೆ ಒಂದು ನಂಬರ್ ಸೆಟ್ ಮಾಡಿ ನಾನು ನಿಮಗೆ ಫೋನ್ ಮಾಡಿದ್ದು. ಹೌದಾ? ಮಂಗಳೂರಲ್ಲಿದ್ದು ನಾನು ಕೃಷಿರಂಗನೇ ಕೇಳುದು, ಇಲ್ಲಿ ಬಂದು ನಾನು ನಿಮ್ಮ ಕೃಷಿರಂಗ ಇದೆಲ್ಲ ಕೇಳ್ತಾ ಇದ್ದೇನೆ. ಕೃಷಿ ಅನ್ನೋದು ಒಂಥರ ಜೀವದ ಕಸುವು ಅಲ್ವಾ ದೇವರಾಜ? ನಿಮಗೆ ತುಂಬಾ ಇಷ್ಟಪಟ್ಟಂತ ಕೃಷಿರಂಗ. ಧನ್ಯವಾದ, ಧನ್ಯವಾದ, ಸಂತೋಷ. ನಾನು ಯಾವಾಗ್ಲೂ ಬಂದು, ನಾನು ಮೊದಲು ಕೃಷಿಕನಾಗಿದ್ದೆ, ಈಗ ನಮ್ಮ ಜಾಗ ಎಲ್ಲ ಎಮ್ಆರ್ಪಿಎಲ್ಗೆ ಹೋಗಿ ಓಹೋ ಈಗ ಇದ್ರೆ ಸಣ್ಣ ಪುಟ್ಟ ಜಾಗದಲ್ಲಿ ಸ್ವಲ್ಪ ಸ್ವಲ್ಪ ಇದೆಲ್ಲ ತರಕಾರಿ ಮಾಡ್ತಾ ಸೆಳೆತ ಬಿಡುದಿಲ್ಲ ಅಲ್ವಾ? ಹೌದೌದು, ನಿಮ್ಮ ಕಾರ್ಯಕ್ರಮ ಕೇಳಿ ನನಗೆ ನನಗೆ ಇದು ಲಾಸ್ಟ್ ಕಾಲ್ ನನಗೆ ಸಿಕ್ಕಿದೆ. ಹೌದು, ಪ್ರಶ್ನೆ ತಮಗೆ ದೇವರಾಜಣ್ಣ. ಅಲ್ಲ, ನಿಮ್ಮ ಪ್ರಶ್ನೆ ತುಂಬಾ ಟಫ್ ಆಗಿದೆ. ಇಲ್ಲ ಇಲ್ಲ ಇಲ್ಲ, ಬಹಳ ಸುಲಭ ಅಂತ ಅನ್ಸುತ್ತೆ ನೋಡೋಣ. ಆಯ್ತು ಸರ್. ಒಂಟೆಯ ಆಯುಸ್ಸು ಎಷ್ಟು ಅಂತ ಹೇಳ್ಬೋದಾ? ಗೊತ್ತಿಲ್ಲ, 60 ವರ್ಷ. ಹಾ, ಹತ್ರದಲ್ಲೇ ಇದೀರಿ ನೋಡಿ. ಅಂದ್ರೆ ನಾವು ಎಷ್ಟೋ ಸಾರಿ ಉತ್ತರ ಗೊತ್ತಿದ್ರು ಕಷ್ಟ ಅಂತ ಅನ್ನೋ ತರ ಅನ್ಕೊಂಡ್ಬಿಡ್ತೀವಿ. 50 ವರ್ಷ, ಸುಮಾರು 50 ವರ್ಷ ಆಚೀಚೆ. ನೀವು ಹೇಳಿದ್ದೇನು ತೀರಾ ವ್ಯತ್ಯಾಸ ಇಲ್ಲ ನೋಡಿ. ನನಗೆ ಲೈಫ್ ಅಲ್ಲಿ ಖುಷಿ ಆದದ್ದು ನಿಮ್ಗೆ ಫೋನ್ ಸಿಕ್ತು, ಮಾತಾಡಿದೆ, ಅದು ಖುಷಿ ಆಯ್ತು. ಧನ್ಯವಾದ ದೇವರಾಜಣ್ಣ, ಮಾತಾಡೋಣ. ನಮಸ್ಕಾರ, ನಮಸ್ಕಾರ. ಕೇಳಿದ್ರೆ ಭಿನ್ನ ಭಿನ್ನವಾದ ಜನ ಸಮುದಾಯ ಆಕಾಶವಾಣಿಯ ಕಾರ್ಯಕ್ರಮಕ್ಕೆ ಸಂಪರ್ಕ ಮಾಡ್ತಾ ಇರ್ತೀರಿ. ನಿಮಗೆಲ್ಲ ಶುಭಾಶಯಗಳು. ಸಂಪರ್ಕ ಮಾಡಿದ ಆಲಿಸಿದ ನಮ್ಮ ಶ್ರೋತೃಗಳಿಗೆ ಧನ್ಯವಾದಗಳು, ನಮಸ್ಕಾರ. ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಯಿತು. ಕಾರ್ಯಕ್ರಮ ನಡೆಸಿಕೊಟ್ಟವರು ವಿಜಯ ಅಂಗಡಿ. ನಾಳೆ ಸಂಜೆಯ ಕಾರ್ಯಕ್ರಮದಲ್ಲಿ ಕೊಡಗಿನ ಕಾಫಿ ಬೆಳೆಯ ಚಿತ್ರಣವನ್ನು ಪರಿಚಯಿಸುವ ಕಾರ್ಯಕ್ರಮ ಕಾಫಿ ಕನ್ನಡಿ. ಇದರಲ್ಲಿ ಸೋಮರಪೇಟೆ ತಾಲೂಕು ಹಂಡ್ಲಿಯ ಹೆಚ್ವಿ ಪ್ರದೀಪ್ ಕುಮಾರ್ ಅವರೊಂದಿಗೆ ನಡೆಸಿದ ಸಂವಾದ ಕೇಳುವಿರಿ. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೇಳುಗರೆ, ಈ ರಾತ್ರಿ 7:50 ಅರೆಭಾಷೆ ಐಸಿರಿಯಲ್ಲಿ ಕುಂಜನ ಕೋಳಿಕಟ್ಟ ಲಲಿತ ಪ್ರಬಂಧ ಕೇಳುವಿರಿ. ಇಂದು ರಾತ್ರಿ 9 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ರೂಪಕ ಪಾಲಿಸೆನ್ನ ಅನವರತ. ಪೋಷಕರ ದಿನಾಚರಣೆ ಸಂದರ್ಭದಲ್ಲಿ ಬೆಂಗಳೂರಿನ ಸ್ಪರ್ಶ ಸಂಸ್ಥೆಯ ಸದಸ್ಯರ ಅಭಿಪ್ರಾಯ ಆಧರಿಸಿದ ರೂಪಕ. ಗೋಣಿಮರೂರು ಗ್ರಾಮದ ಪಟ್ಟಣ ದೇವಯ್ಯ ಪದ್ಮಾವತಿ ದಂಪತಿಗಳ ಮಗಳು ಪೂಜಾ ಮೂಡಬಿದಿರೆನ ಆಳ್ವಾಸ್ ಕಾಲೇಜಲ್ಲಿ ಓದಿ ಈ ಸಲ ನಡೆದ 2ನೇ PUC ವಿಜ್ಞಾನ ವಿಭಾಗದಲ್ಲಿ 573 ಮಾರ್ಕ್ಸ್ 95.5% ತಕ್ಕಂಡು ಪಾಸ್ ಔಟ್. ಪೂಜಂಗೆ ಕುಲದೇವರು ಶ್ರೀ ವೆಂಕಟರಮಣ ಸ್ವಾಮಿ ಊರದೇವರ ಆಶೀರ್ವಾದ ಯಾಗಳು ಇರಲಿ. ಇವಳ ಭವಿಷ್ಯ ಉಜ್ವಲ ಆಗಲಿ ತಾ ಶುಭಾಶಯ ಹೇಳ್ತಾವಳು ಅಪ್ಪ ಅಮ್ಮ ತಮ್ಮ ದೀನು ತಾತಾವ್ವ ಪಟ್ಟಡ ಹೊನ್ನಣ್ಣ ರಾಧಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಪಟ್ಟಡ ಚಂದು ರಕ್ಷಿತ ತಮ್ಮ ದುವಿನ್ ಮಾವಂದಿರು ಅತ್ತೆಂದಿರು ಮತ್ತೆ ಮಕ್ಕ ಯಡುಂಡೆ ಗ್ರಾಮ ಗೋಣಿಮರೂರು. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರದ ಜೊತೆಗೆ ಶಿಕ್ಷಣ ನೀಡುತ್ತಿರುವ ಏಕೈಕ ವಿದ್ಯಾಸಂಸ್ಥೆ. ಸಿಇಟಿ ನೀಟ್ ಜೆಇ ಕೆವಿಪಿವೈ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ ಸುಸಜ್ಜಿತ ವಿಶಾಲವಾದ ಪ್ರಯೋಗಾಲಯ ನುರಿತ ಅಧ್ಯಾಪಕರ ತಂಡ ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನ ವ್ಯವಸ್ಥೆ ವಿದ್ಯಾರ್ಥಿ ವೇತನ ಉಚಿತ ಶಿಕ್ಷಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕಾಲೇಜು ಆವರಣದಲ್ಲಿ ಪ್ರತ್ಯೇಕ ವಸತಿ ನಿಲಯದ ವ್ಯವಸ್ಥೆಯೊಂದಿಗೆ ಗ್ರಂಥ ಭಂಡಾರವೂ ಲಭ್ಯ. ಮಾಹಿತಿಗೆ ಸಂಪರ್ಕಿಸಿ 9483146330. ಅಗ್ನಿಶಾಮಕ ದಳ ಪಿಂಜ ತುರ್ತು ಸೇವೆ ಇಲಾಖೆಯಲ್ಲಿ ತಾಂಡ ನಲ್ಲ ಸೇವೆ ಕಾಯ್ತು ಪೊನ್ನರ ಪದಕ ಪಡೆದ ಹೆರವನಾಡು ಗ್ರಾಮ ಪೊನ್ನಾಟಿ ಎಂಡ ಪಾಲು ತಮ್ಮಯ್ಯ ಅಯ್ಯಂಗಕ್ಕೆ ನಲ್ಲಮ್ಮೆ ಬೈಂದಂಡು ಅಂಡ ವೃತ್ತಿ ಪಿಂಜ ವೈಯಕ್ತಿಕ ಬದುಕಕ್ಕೆ ಶ್ರೀ ಗುತಪ್ಪ ಕಾವೇರಮ್ಮ ಶ್ರೀ ಚಿನ್ನದಪ್ಪ ದೇವ ನಲ್ಲದು ಮಾಡಿಡಂದು ಬೈಂದಿತ್ತು ಅಕ್ಕಬಾವ ಪೊಂಗೇರ ಮುತ್ತಣ್ಣ ಪೂವಮ್ಮ ಪಿಂಜ ಸಂಸಾರ ಕುಂಜಿಲಾಕ ಕಬ್ಬೆ. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಮಡಿಕೇರಿಯ ಕ್ವಿಕರ್ ಬಜಾರ್ ನಲ್ಲಿ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಇನ್ನಿತರ ಗೃಹೋಪಯೋಗಿ ವಸ್ತುಗಳ ಮೇಲೆ up to 25% ಡಿಸ್ಕೌಂಟ್. ಫರ್ನಿಚರ್ ಗಳ ಮೇಲೆ up to 30% ಡಿಸ್ಕೌಂಟ್. ಕ್ವಿಕರ್ ಬಜಾರ್, ಆಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಗೌಳಿಬೀದಿ, ಮಡಿಕೇರಿ. ಓಪನಿಂಗ್ ಶಾರ್ಟ್ಲಿ ಎಟ್ ನಾಪೋಗ್ಲು. ಕೊಡಗು ಕ್ವಿಜ್. ಕೊಡಗಿನ ಇತಿಹಾಸ, ಸಂಸ್ಕೃತಿ, ಸಾಹಿತ್ಯ, ಕ್ರೀಡೆ, ರಾಜಕೀಯ, ಸೈನಿಕ ರಂಗ ಮತ್ತು ಮಾಧ್ಯಮ ಕ್ಷೇತ್ರ, ಹೀಗೆ ವಿಭಿನ್ನ ವಿಚಾರಗಳ ಕುರಿತು ರಸಪ್ರಶ್ನೆ ರೂಪದ ಪುಸ್ತಕ ಕೊಡಗು ಕ್ವಿಜ್. ಪುಸ್ತಕಕ್ಕಾಗಿ ಸಂಪರ್ಕಿಸಿ 701-99-83-457. ಆಕಾಶವಾಣಿ. ಕೇಳುಗರೆ, ಇಂದು 7:50 ಅರೆಭಾಷೆ ಐಸಿರಿಯಲ್ಲಿ ಕುಂಜನ ಕೋಳಿಕಟ್ಟ ಲೋಕೇಶ್ ಊರ್ಬೈಲು ಅವರಿಂದ ಲಲಿತ ಪ್ರಬಂಧ ಕೇಳುವಿರಿ. ಕೇಳುಗರೆ, ನಾಳೆ ಸಂಜೆ 5:30 ಯುವವಾಣಿಯಲ್ಲಿ ಯುವ ತರಂಗ, ಯುವಕರಿಗಾಗಿ ನೇರ ರಸಪ್ರಶ್ನೆಗಳನ್ನು ಆಧರಿಸಿದ ಕಾರ್ಯಕ್ರಮ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 0827222861. ನಾಳೆ ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕೊಡಗಿನ ಕಾಫಿ ಬೆಳೆಯ ಚಿತ್ರಣವನ್ನು ಪರಿಚಯಿಸುವ ಕಾರ್ಯಕ್ರಮ ಕಾಫಿ ಕನ್ನಡಿ. ಸೋಮರಪೇಟೆ ತಾಲೂಕು ಹಂಡ್ಲಿಯ ಹೆಚ್ವಿ ಪ್ರದೀಪ್ ಕುಮಾರ್ ಅವರೊಡನೆ ಸಂವಾದ. ನಾಳೆ ರಾತ್ರಿ 7:45 ಅಭಿವ್ಯಕ್ತಿ ಮಾಧ್ಯಮವಾಗಿ ವರ್ಚುವಲ್ ವೇದಿಕೆಗಳು, ಒಂದು ಅವಲೋಕನ, ಡಾ ತಾರಿಣಿ ಶುಭದಾಯಿನಿ ಅವರಿಂದ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ CIT ಪೊನ್ನಂಪೇಟೆ, ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ PU ಕಾಲೇಜ್ ಪೊನ್ನಂಪೇಟೆ. ವಿಶಾಲ ಪರಿಸರ, ನುರಿತ ಉಪನ್ಯಾಸಕರು, ಸುಸಜ್ಜಿತ ಲ್ಯಾಬ್, ಪ್ರತ್ಯೇಕ ಹಾಸ್ಟೆಲ್. ವಿವರಗಳಿಗಾಗಿ ಮೊಬೈಲ್ 9611555457. ಸುದ್ದಿ ಸಮಾಚಾರ ಓದಿನುಳ್ಳ ಉಚಿಟ್ಟಂಗಡ ರವಿ ಸುಬ್ಬಯ್ಯ. ದೇಶೇತರ ಪ್ರತಿಯೊಬ್ಬಂಗೂ ದೇಶ ಆದ್ಯ ಅನ್ನೋ ಅಭಿಮಾನ ಇರೋಣ ಎಂದು ಮಡಿಕೇರಿ ಕ್ಷೇತ್ರ ಶಾಸಕ ಮಂಡೆಪಂಡಪ್ಪ ಚುರಂಜನ್ ಅಭಿಪ್ರಾಯ ಬರೆದಿದ್ದು. ಸೋಮರಪೇಟರ ಜೈ ಜವಾನ್ ಮಾಜಿ ಸೈನಿಕ ಅಂಗಡ ಸಂಘದ ಆಧಾರದಲ್ಲಿ ಪತ್ರಿಕಾ ಭವನ ಸಭಾಂಗಣದ ಏರ್ಪಾಡು ಮಾಡಿದ್ದಿಂಜ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮದ ಕೂಡಿ ಆಡಿತೆ ಅಮರ್ ಜವಾನ್ ಪ್ರತಿಮೆಗೆ ಪೂ ಹುಟ್ಟಿದ ತಕ್ಕಂಗ ದೇಶತ್ರ ರಕ್ಷಣೆಗೆ ಹೋರಾಟ ಮಾಡಿನುಳ್ಳ ಎಲ್ಲ ಸೈನಿಕ ಅಂಗಡ ನೆನೆತಿಯುವುದು ನಂಗಡ ಎಲ್ಲಡ ಕರ್ತವ್ಯ ಸೇವೆಯಲ್ಲುಳ್ಳ ಪಿಂಜ ನಿವೃತ್ತಿಯಾದ ಸೈನಿಕ ಅಂಗಕ್ಕೆ ಅವರ ಸೌಕರ್ಯ ಕೊಡಪನೆಗೆ ಆಂಡು ಅಂದಿಸಿ ಕಾರ್ಯಕ್ರಮ